ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ನಿಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ಕರ್ನಾಟಕ ಸರ್ಕಾರ 45 ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತ ಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತ ಭಾಗ್ಯ ಯೋಜನೆ. ಡಬ್ಬ, ಟೈರ್ ಇತ್ಯಾದಿಗಳಲ್ಲಿ ನೀರು ತುಂಬದಂತೆ ನೋಡ್ಕೊಳ್ಳಿ. ಸೊಳ್ಳೆ ಕಚ್ಚದೆ ಆಗಿರಲು ಕಾಯಿಲ್, ಕ್ರೀಮ್, ಮೆಷಿನ್ ಇತ್ಯಾದಿಗಳನ್ನು ಬಳಸಿ. ಡೆಂಗುವಿನ ಸೊಳ್ಳೆ ಹಗಲಿನಲ್ಲಿ ಕಚ್ಚುತ್ತವೆ, ಹಾಗಾಗಿ ಇಡೀ ಶರೀರವನ್ನು ಮುಚ್ಚುವ ಬಟ್ಟೆ ಧರಿಸಿ. ಜ್ವರ ಬಂದರೆ ಡಾಕ್ಟರ್ ಸಲಹೆ ಪಡೆಯಿರಿ. ಡೆಂಗು ಚಿಕನ್ಗುನ್ಯವನ್ನ ದೂರ ಓಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪುತ್ತೂರು ಬಸ್ ನಿಲ್ದಾಣದಿಂದ ಕೇವಲ 400 ಮೀಟರ್ ಅಂತರದಲ್ಲಿ ಮುನಿಯ ಪ್ರಾಪರ್ಟೀಸ್ ನ ಕೃಷ್ಣಕೇಶ ಲೇಔಟ್ ನಲ್ಲಿ ಎಲ್ಲ ಆಧುನಿಕ ಸೌಕರ್ಯಗಳನ್ನು ಹೊಂದಿರುವ ಮನೆ ನಿವೇಶನಗಳು ಸಾಮಾನ್ಯ ವರ್ಗದ ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ. 4253916. ಧೂಮ್ರಪಾನ್ ಕಿ ಲತ್ ಲಿಯಾ ಹುವಾ ವೋ ಹರ್ ಏಕ್ ಕಶ್ ಜಾನ್ಲೇವಾ ಹೈ. ಧೂಮ್ರಪಾನ್ ಕರ್ನೆ ಸೇ ಆಪ್ಕೋ ದಿಲ್ ಕಾ ದೌರಾ ಔರ್ ಕೈ ಖತರ್ನಾಕ್ ಬಿಮಾರಿಯಾಂ ಹೋ ಸಕ್ತಿ ಹೈ. ಪಲೋ ಕಾ ಮಜಾ ಆಪ್ಕೇ ಔರ್ ಆಪ್ಕೇ ಪರಿವಾರ್ ಕೇ ಲಿಯೇ ಬನ್ ಸಕ್ತಿ ಹೈ ಸಜಾ. ತಂಬಾಕು ಆಜ್ ಹೀ ಛೋಡೇ. ಅಧಿಕ ಜಾನ್ ವರ್ಲ್ಡ್ ಹೆಲ್ತ್ ಆರ್ಗನೈಜೇಶನ್ ದ್ವಾರಾ ಜನಹಿತ್ ಮೇ ಜಾರಿ. ಆತ್ಮೀಯ ರೈತ ಮಿತ್ರರಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಕೇಂದ್ರದ ಕಾರ್ಯಚಟುವಟಿಕೆ ಈ ಕುರಿತು ಕೆವಿಕೆಯ ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ಟಿ ಜೆ ರಮೇಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಕೇಳುವರೇ, ಆಕಾಶವಾಣಿ ಮಂಗಳೂರು ಕೇಂದ್ರದಿಂದ ಇವತ್ತಿನಿಂದ ನಾವು ಪ್ರಸಾರ ಮಾಡ್ತಾ ಇದ್ವಿ ಪ್ರತಿ ಶನಿವಾರದ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈ ಸರಣಿ ಕಾರ್ಯಕ್ರಮ ಏನೇನು ಸವಲತ್ತುಗಳನ್ನು ನೀಡಲಾಗ್ತಿದೆ, ಯಾವ ರೀತಿ ಮಾಹಿತಿಯನ್ನು ನೀಡುವಂತಹದ್ದು, ತರಬೇತಿಯನ್ನು ನೀಡುವಂತಹದ್ದು ಹಾಗೂ ವಿಚಾರ. ಇವತ್ತಿನ ಮೊದಲ ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಕಂಕನಾಡಿ ಮಂಗಳೂರು ಇಲ್ಲಿಯ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಟಿ ಜೆ ರಮೇಶ್ ಅವರಿದ್ದಾರೆ, ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಟಿ ಜೆ ರಮೇಶ್ ಅವರೇ. ನಮಸ್ಕಾರ. ಹಾಗೆ ನಮ್ಮ ದೇಶ ಒಂದು ಕೃಷಿ ಪ್ರಧಾನ ದೇಶ, ಸುಮಾರು 58% ಇದ್ದಾರೆ. ಇದರ ಪರಿಣಾಮವಾಗಿ ಏನಾಗ್ತಿದೆ ಅಂದರೆ ಅವರ ಕೃಷಿಯಲ್ಲಿ ಬರ್ತಕ್ಕಂಥ ಇಳುವರಿ ಮತ್ತು ಆದಾಯ ಕಡಿಮೆ ಆಗ್ತಿದೆ. ಜಿಲ್ಲೆಗೆ ಒಂದರಂತೆ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾ ಹೋದರು. ಪ್ರಸ್ತುತ ನಮ್ಮ ಇಡೀ ದೇಶದಲ್ಲಿ ಸುಮಾರು 731 ಕೃಷಿ ವಿಜ್ಞಾನ ಕೇಂದ್ರಗಳು. ಏನಂತಂದರೆ ರೈತರಿಗೆ ವೈಜ್ಞಾನಿಕ ಕೃಷಿಯ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಆ ಇಳುವರಿಯನ್ನು ಜಾಸ್ತಿ ಮಾಡೋದು ಇದು ಪ್ರಮುಖವಾದ ಒಂದು ಪಾತ್ರ. ಇನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಪಶುವೈದ್ಯಕೀಯ ಹಾಗೂ ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ 3/11/2014 ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಕಂಕನಾಡಿಯಲ್ಲಿ ಪ್ರಾರಂಭವಾಯಿತು. ಮತ್ತು ಇದರ ವೈಶಿಷ್ಟ್ಯತೆ ಏನಂತಂದರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ರಕ್ಷಣೆ ಈ ಎಲ್ಲ ವಿಷಯದ ತಜ್ಞರುಗಳು ನಮ್ಮಲ್ಲಿದ್ದಾರೆ. ಇದರಿಂದ ನಮಗೆ ಭಾಳ ಅನುಕೂಲ ಆಗ್ತದೆ. ಯಾಕೆಂತಂದರೆ ಸಾಮಾನ್ಯವಾಗಿ ರೈತರ ಹತ್ರ ಸಾಮಾನ್ಯವಾಗಿ ಕೃಷಿ ಇರ್ತದೆ, ತೋಟಗಾರಿಕೆ ಬೆಳೆಗಳಿರ್ತವೆ, ಹೈನುಗಾರಿಕೆ ಇರ್ತದೆ, ಮೀನುಗಾರಿಕೆ ಎಲ್ಲ ಮಾಡ್ತಿರ್ತಾರೆ. ತೋಟಗಾರಿಕೆ ಬಗ್ಗೆ ಮಾಹಿತಿ ಬೇಕಂದರೆ ತೋಟಗಾರಿಕೆ ಇಲಾಖೆ ಎಷ್ಟೋ ದೂರದಲ್ಲಿ ಇರ್ತಿತ್ತು. ಮೀನುಗಾರಿಕೆಗೆ ಈ ಎಲ್ಲ ವಿಜ್ಞಾನಿಗಳು ಬಂದಂಥ ರೈತರಿಗೆ ಎಲ್ಲ ಒಂದು ಮಾಹಿತಿಯನ್ನು, ಸೂಕ್ತ ಮಾಹಿತಿಯನ್ನು ನೀಡ್ತಾರೆ. ದೇಶಗಳು ಏನೇನು? ಸೊ ಹಲವಾರು ದೇಶಗಳಿದೆ. ಅದರಲ್ಲಿ ಮೊದಲನೇದಾಗಿ ಈಗ ನೋಡಿ, ಒಂದು ನಿರ್ದಿಷ್ಟ ರೈತರ ತಾಕುಗಳಲ್ಲಿ ಕ್ಷೇತ್ರ ತಂತ್ರಜ್ಞಾನ ಪರಿಶೀಲನೆ ಮಾಡ್ತೇವೆ. ಆನ್ ಫಾರ್ಮ್ ಟೆಸ್ಟಿಂಗ್ ಒಂದು ತಳಿ ಇರ್ಬೋದು, ಅದು ನಮ್ಮ ಅಲ್ಲಿ ಚೆನ್ನಾಗಿ ಬರ್ತಾ ಇರುತ್ತೆ, ನಮ್ಮ ಈ ಪ್ರದೇಶದಲ್ಲಿ ಬರುತ್ತೋ ಇಲ್ವೋ ಅಂತ ನಮ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಒಂದು ಸಣ್ಣ ಒಂದು ತಳಿಯನ್ನು ಕ್ಷೇತ್ರದಲ್ಲಿ ಪರಿಶೀಲನೆ ಮಾಡ್ತೀವಿ. ಅದು ಒಂದು ಕಾರ್ಯಕ್ರಮ, ಕ್ಷೇತ್ರ ಪರಿಶೀಲನೆ. ಅದನ್ನು ಹೆಚ್ಚಿನ ರೈತರಿಗೆ ಒಂದು ತಂತ್ರಜ್ಞಾನವನ್ನು ನಾವು ಅದನ್ನು ಪ್ರಸಾರ ಅದ ನಂತರ ಏನಾಗುತ್ತೆ ಅಂತಂದರೆ ಹೆಚ್ಚಿನ ಒಂದು ರೈತರಿಗೆ ಅಳವಡಿಸೋ ಮಾಡ್ತೀವಿ ಈ ಒಂದು ಕಾರ್ಯಕ್ರಮ. ಅದರಲ್ಲಿ ನಾವು ಸುಧಾರಿತ ತಂತ್ರಜ್ಞಾನದ ಒಂದು ಏನು ಒಂದು ಸಾಮರ್ಥ್ಯ ಏನಿದೆ ಅದನ್ನು ರೈತರಲ್ಲಿ ಮನವರಿಕೆ ಮಾಡ್ತೀವಿ. ಈ ಒಂದು ಮುಂಚೂಣಿ ಪ್ರಾತ್ಯಕ್ಷಿಕೆಯಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ರೈತರಿಗೆ ಅಗತ್ಯವಿರ್ತಕ್ಕಂಥ ಒಂದು ಪರಿಕರ ಅಥವಾ ಇನ್ಪುಟ್ಸ್ ಮಾತ್ರ ಕೊಡ್ತೀವಿ. ಮತ್ತು ಬೇರೆ ದೇಶ ಅಂತಂದರೆ ಸಾಮಾನ್ಯವಾಗಿ ನಾವು ರೈತರಿಗೆ ಮತ್ತು ರೈತ ಮಹಿಳೆಯರಿಗೆ ಅವ್ರಿಗೆ ಬೇಕಾದಂಥ ಒಂದು ತರಬೇತಿಯನ್ನು ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಒಂದು ಕೇಂದ್ರದಲ್ಲಿಯೂ ಕೂಡ ನಡೀತದೆ. ಆನ್ ಫಾರ್ಮ್ ರೈತರ ಹೊಲದಲ್ಲಿಯೂ ಕೂಡ ಮಾಡುವಂಥ ವ್ಯವಸ್ಥೆ ಉಂಟು. ಇದೆ ಅಂದರೆ ತರಬೇತಿ ನಾವೇನು ಮಾಡ್ತೀವಿ ಅಂದರೆ ಅದ್ರ ಬಗ್ಗೆನೇ. ಈಗ ಉದಾಹರಣೆಗೆ ನಮಗೆ ಹಂದಿ ಸಾಕಾಣಿಕೆ ಬಗ್ಗೆ ತರಬೇತಿ ಬೇಕು ಅಂತಂದಾಗ ಅದ್ರ ಬಗ್ಗೆನೇ ನಾವು ಮಾಡ್ತೀವಿ. ಅದನ್ನು ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮಾಡ್ತೀವಿ ಮತ್ತೆ ಹಳ್ಳಿಗಳಿಗೂ ಸಹ ನಾವು ಹೋಗಿ ಅದನ್ನು ಮಾಡ್ತೀವಿ. ಅಗತ್ಯತೆಗೆ ಅನುಗುಣ ನಿಮಗೆಲ್ಲ ಗೊತ್ತಿರ್ಬೋದು, ಅಭಿವೃದ್ಧಿ ಇಲಾಖೆಗಳಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಿರ್ತಾರೆ. ಸೊ ಅವರಿಗೆ ನಾ ಇನ್ಪುಟ್ಸ್ ಬೇಕು, ಸಾಮಾನ್ಯವಾಗಿ ಬೀಜಗಳು ಬೇಕು, ಒಳ್ಳೆ ಗುಣಮಟ್ಟದ ಬೀಜ. ಏನಾಗ್ತದೆ, ನಮ್ಮ ಉತ್ಪತ್ತಿ ಮಾಡಿ ರೈತರಿಗೆ ಒಂದು ಕಡಿಮೆ ಇದ್ರೆ ಕೊಡ್ತವೆ. ಅದರ ಜೊತೆಗೆ ಮೀನು ಮರಿಗಳನ್ನು ಸಹ ಇತ್ತೀಚೆಗೆ ಏನಾಗ್ತದೆ ಅಂದರೆ ನಮ್ಮ ಸಮುದ್ರ ಸಿಗ್ತ ಮೀನು ಮರಿಗಳು ಸಮುದ್ರ ಸಿಗ್ತಕ್ಕಂಥ ಒಂದು, ಸೊ ಇತ್ತೀಚೆಗೆ ರೈತರುಗಳು ನಮ್ಮ ಕೃಷಿ ವಿದ್ಯಾರ್ಥಿ ಕೊಡ್ತಾಯಿದ್ವಿ. ಅದರ ಜೊತೆಗೆ ಮತ್ತು ಮೇವಿನ ಕಡ್ಡಿಗಳನ್ನು ಸಹ ನಾವು ರೈತರಿಗೆ ಒಂದು ಉಪಕಸುಬಾಗಿ ಆದಾಯ ನೀಡ್ತಕ್ಕಂಥ ಒಂದು ಕಸುಬಾಗಿದೆ. ಹೌದು. ಸೊ ಹೀಗಾಗಿ ಏನಂತಂದರೆ ಅವರು ಸಪ್ಲಿಮೆಂಟ್ರಿ ಫೀಡ್ ಏನಿದೆ ಆ ಬರೀ ಫೀಡನ್ನೇ ಕೊಟ್ಟು ಮೇವಿನ ಕಡ್ಡಿಗಳ ಮೇವಿನ ಬೆಳೆಗಳನ್ನು ಬೆಳೆದು ಅದನ್ನು ಹಸುಗಳು ಅದನ್ನು ಕಡಿಮೆ ಇದ್ರೆ ಕಡ್ಡಿಗಳು ಸಹ ಕೊಡ್ತಾಯಿದ್ವಿ. ಕೋಳಿ ಮರಿ ಹಂದಿ ಮರಿ ಅದು ಹೇಳ್ತಾರೆ ಬರ್ತಾ ಇದೆ. ಸಾಮಾನ್ಯವಾಗಿ ದೈವಾರಾಧನೆ ಇವಕ್ಕೆಲ್ಲಕ್ಕೂ ಕೋಳಿಯನ್ನು ಒಂದು ಬಲಿ ಕೊಡ್ತಾರೆ. ನೋಡ್ತೀವಿ ನಮ್ಮ ನಮ್ಮ ವಿಶ್ವವಿದ್ಯಾಲಯದಿಂದ ಒಂದು ಒಳ್ಳೆಯ ತಳಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ ಸ್ವರ್ಣಧಾರ ಅಂತ. ಈಗಾಗಲೇ ಸುಮಾರು ವರ್ಷಗಳಿಂದ ಒಂದು 5-6 ವರ್ಷಗಳಿಂದ ಒಂದು 35-40 ಸಾವಿರ ಮರಿಗಳನ್ನು ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಒಂದು ಬೆಂಗಳೂರಿಂದ ಒಂದು ಸೂಕ್ತ ತಳಿವಾಗಿ ಪರಿವರ್ತನೆ ಆಗಿದೆ. ಮತ್ತು ಇದು ನೋಡಲಿಕ್ಕೆ ನಾಟಿ ಕೋಳಿ ರೀತಿ ಅಂತ, ಯಾಕಂದರೆ ಈ ಕಡೆ ತೂಕನೂ ಜಾಸ್ತಿ ಮೊಟ್ಟೆ ಈಗ ಮೊಟ್ಟೆ ಕೊಡ್ತಾರೆ. ಇಲ್ಲಿಯ ಒಂದು ಜನರು ಇದನ್ನು ದೈವಾರಾಧನೆಗೆ ಸೂಕ್ತ ಅಂತ ಅಂದ್ಬಿಟ್ಟು ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಅದರಿಂದ ಸಾಕಷ್ಟು ಬೇಡಿಕೆ ಇದೆ ಇದಕ್ಕೆ. ಈಗ ಈ ಬೇಡಿಕೆನ ನಾವು ಪ್ರಸ್ತುತ ಅದನ್ನು ನೀಗ್ಸೋಕ್ಕಾಗ್ತಾ ಇಲ್ಲ ಅಷ್ಟು, ನಮಗೆ ಉಳಿದಂಥ ಪ್ರದೇಶಗಳು ಎಲ್ಲೂ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಒಂದು ಉತ್ತಮ ಗುಣಮಟ್ಟದ ಮರಿಗಳನ್ನು ಸಹ ನಾವು ರೈತರಿಗೆ ಅದು ಕಡಿಮೆ ದರದಲ್ಲಿ ಕೊಡ್ತಾ ಇದ್ದೀವಿ. ಮತ್ತು ಅದ್ರ ಜೊತೆಗೆ ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಣ್ಣಿನ ಒಂದು ಗುಣಮಟ್ಟ ಭಾಳ ಬಿದ್ದ ತಕ್ಷಣ ಮೇಲ್ಪದರದ ಮಣ್ಣು ಎಲ್ಲ ಕೊಚ್ಚಿ ಸಮುದ್ರಕ್ಕೆ ಹೋಗ್ತಾ ಇದೆ. ಹಿಂಗಾಗಿ ಏನಾಗ್ತಿದೆ, ಮಣ್ಣಿನ ಫಲವತ್ತತೆ ಕಡಿಮೆ ಆಗಿ ಅದಕ್ಕೆ ಸೂಕ್ತವಾದ ಗೊಬ್ಬರವನ್ನು ನಾವು ಹಾಕಿ ಅಂತ ಹೇಳ್ತೀವಿ. ಆದರೂ ಸಹ ರೈತರಿಗೆ ಅದು ಸಾಧ್ಯವಾಗ್ತಿಲ್ಲ, ಯಾಕಂದರೆ ಉತ್ಪಾದನೆ ವೆಚ್ಚ ಜಾಸ್ತಿ ಬರ್ತಾ ಇದೆ ಅಂತೀರ. ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ, ಮೇವಿನ ಯಾವುದು ನಮ್ಮ ಜಮೀನಲ್ಲಿ ಹಸಿರು ಗೊಬ್ಬರಗಳ ಬೀಜಗಳನ್ನು ಹಾಕಿದಾಗ ಅದು ಒಂದು ಮೀಟರ್ ಅದರಿಂದ ಏನಾಗುತ್ತೆ, ಒಂದಿನ ಮಣ್ಣಿನ ಒಂದು ಫಲವತ್ತತೆ ಜಾಸ್ತಿ ಆಗುತ್ತೆ. ಇದು ಒಳ್ಳೆಯ ಒಂದು ಕಡಿಮೆ ವೆಚ್ಚ ಅಂದರೆ ಒಂದು ಜ್ಞಾನ ವಿಕಾಸ ಕೇಂದ್ರವಾಗಿ ಸರ್ಕಾರ ಮತ್ತು ಸರ್ಕಾರ ಆರ್ಥಿಕತೆಯನ್ನು ನಮ್ಮ ಜಿಲ್ಲೆಯಲ್ಲಿ ಅಭಿವೃದ್ಧಿಪಡಿಸೋಕ್ಕೆ ಸಹಕಾರ ಒದಗಿಸ್ತಾ ಇದೆ. ಈಗ ಕೃಷಿ ವಿಜ್ಞಾನ ಕೇಂದ್ರದ ಮೂಲಕ ತಂತ್ರಜ್ಞಾನ ಪರಿಶೀಲನೆ, ಇನ್ನೊಂದು ಮುಂಚೂಣಿ ಪ್ರಾತ್ಯಕ್ಷಿಕೆ. ಮೊದಲನೇದಾಗಿ ತರಬೇತಿ ಕಾರ್ಯಕ್ರಮಗಳು ಬಂದರೆ ನಾವೇನು ಮಾಡ್ತೀವಿ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಗಳು ಎಲ್ಲ ವಿವಿಧ ವಿಷಯಗಳ ವಿಜ್ಞಾನಿಗಳು ಇರೋದರಿಂದ ನಾವೇನು ಮಾಡ್ತೀವಿ, ರೈತರಿಗೆ ಅಗತ್ಯ ಇರತಕ್ಕಂಥ ತರಬೇತಿ ಕಾರ್ಯಕ್ರಮಗಳನ್ನು ನಮ್ಮ ಕೃಷಿ ವಿಜ್ಞಾನಗಳ ಮಾಡೋ ಉದ್ದೇಶ ಅಂತಂದರೆ ಅವ್ರಿಗೆ ಇರ್ತಕ್ಕಂಥ ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ಕೌಶಲ್ಯ ವೈಜ್ಞಾನಿಕ ರೀತಿಯಲ್ಲಿ ಮಾಡಲಿಕ್ಕೆ ನಾವು ಪ್ರೋತ್ಸಾಹ ನೀಡ್ತಾ ಇದ್ದೀವಿ. ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು ನಮ್ಮ ಸಂಶೋಧನಾ ಫಲಿತಾಂಶಗಳು ಇರ್ತವೆ, ಅದು ಏನಾಗ್ತಿದೆ ಅಂದರೆ ಅಲ್ಲೇ ಉಳ್ಕೊಳ್ತಾ ಇದೆ. ಅದಕ್ಕೆ ಅದು ತಲುಪ್ಸೋಕ್ಕೆ ಇದೊಂದು ತಂತ್ರಜ್ಞಾನ ಪರಿಶೀಲನೆ ಒಂದು ಪ್ರಮುಖವಾದ ಒಂದು ಒಂದು ಏನು ಹೊಸ ಹಾಗೂ ಸುಧಾರಿತ ತಂತ್ರಜ್ಞಾನಗಳಿದೆಯಲ್ಲ ಅದನ್ನು ನಾವೇನು ಮಾಡ್ತೀವಿ, ರೈತರ ತಾಕುಗಳಲ್ಲಿ ಪರಿಶೀಲಿಸಿ ಆ ಒಂದು ಸ್ಥಳೀಯ ಪರಿಸ್ಥಿತಿಗೆ ಹೊಂದಿಕೊಳ್ಳುವಂಥ ತಂತ್ರಜ್ಞಾನಗಳನ್ನು ಮಾತ್ರ ಅಂದರೆ ಇಲ್ಲಿ ನಾವೇನು ಮಾಡ್ತೀವಿ, ಈ ಒಂದು ಕಾರ್ಯಕ್ರಮವನ್ನು ರೈತರ ಕ್ಷೇತ್ರದಲ್ಲಿ ವಿಜ್ಞಾನಿಗಳ ಸಮ್ಮುಖ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಮೀನುಗಾರಿಕೆ ಇರ್ಬೋದು, ಸಸ್ಯ ಸಂರಕ್ಷಣೆ ಬಗ್ಗೆ ಇರ್ಬೋದು, ಇದರಲ್ಲಿ ಸಾಬೀತಾದಂಥ ತಾಂತ್ರಿಕತೆಗಳನ್ನು ನಾವು ರೈತರ ಕ್ಷೇತ್ರಗಳಿಗೆ ಅದನ್ನು ಮನವರಿಕೆ ಮಾಡಿಕೊಡ್ತೀವಿ. ಮತ್ತು ತರಬೇತಿ ಕಾರ್ಯಕ್ರಮಗಳಲ್ಲಿ ರೈತರು ಕೂಡ ಜೊತೆಗೆ ವಿಸ್ತರಣಾ ಕಾರ್ಯಕರ್ತರು ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡ್ತಿರ್ತಾರೆ. ರೈತರಿಗೆ ಏನೇ ಸಮಸ್ಯೆ ಬಂದರೂ ಅವರು ಸಮಸ್ಯೆಗೆ ಪರಿಹಾರಕ್ಕಾಗಿ ನಾವು ಅವರು ನಮ್ಮ ರೈತ ಸಂಪರ್ಕ ಕೇಂದ್ರ ಇರ್ಬೋದು ಅಥವಾ ವಿಸ್ತಾರದ ಸಂಬಂಧಪಟ್ಟ ವಿಜ್ಞಾನಿಗಳಿಗೆ ಫೋನ್ ಮಾಡಿ ಮಾಹಿತಿನ ಪಡ್ಕೊಳ್ತಾರೆ. ಇಲ್ಲ ಅಂತಂದರೆ ಅವರು ಖುದ್ದಾಗಿ 10-20 ವರ್ಷದ ಹಿಂದೆ ಅವರು ಕೆಲಸಕ್ಕೆ ಸೇರಿರ್ತಾರೆ. ಮತ್ತು ಅವ್ರಿಗೆ ಏನಾಗುತ್ತೆ ಅಂದರೆ ಈಗ ಪ್ರಸ್ತುತ ಏನು ಹೊಸ ಒಂದು ಏನಿದೆ ಹೊಸ ಒಂದು ತಂತ್ರಜ್ಞಾನಗಳು ಅದ್ರ ಬಗ್ಗೆ ಅರಿವಿರಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಕೇಂದ್ರದಲ್ಲಿ ರೀಸೆಂಟ್ ಎಮರ್ಜಿಂಗ್ ಅಡ್ವಾನ್ಸಸ್ ಇನ್ ಅಗ್ರಿಕಲ್ಚರ್ ಆ ವಿಷಯಗಳ ಬಗ್ಗೆ ಇತ್ತೀಚಿನ ಅವರಿಗೆ ತರಬೇತಿನ ಕೊಡ್ತೀವಿ. ಕೊಟ್ಟಾಗ ಏನಾಗುತ್ತೆ, ಅವರು ತರಬೇತಿಯಿಂದ ಪಡೆದುಕೊಂಡಂಥ ಜ್ಞಾನವನ್ನು ಅವರು ವಾಪಸ್ಸು ಹಳ್ಳಿಗಳಿಗೆ ಹೋದಾಗ ರೈತರ ಒಂದು ಇರ್ತಕ್ಕಂಥ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಅಳವಡಿಕೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನಮ್ಮಲ್ಲಿ ರೈತರಿಗೋಸ್ಕರ ಇರ್ಬೋದು, ಮೀನಿನ ಮರಿಗಳಿರ್ಬೋದು, ಹಂದಿ ಮರಿಗಳಿರ್ಬೋದು, ಅಥವಾ ಅಜೋಲಾ ಇರ್ಬೋದು, ಜೊತೆಗೆ ಮೀನಿನ ಕಡ್ಡಿಗಳಿರ್ಬೋದು, ಇದೆಲ್ಲನೂ ಸಹ ನಾವು ರೈತರಿಗೆ ನಾವು ಒದಗಿಸ್ತಾ ಇದ್ದೀವಿ. ಅದೇ ರೀತಿ ಪ್ರಯೋಗಾಲಯ ಇದೆ. ಈಗಾಗಲೇ ನಾವೇನು ಮಾಡ್ತಾ ಇದ್ದೀವಿ, ನಾವು ಮಣ್ಣಿನ ದಿನಾಚರಣೆಯನ್ನು ಹೀಗೆ ಮಣ್ಣಿನ ಒಂದು ಸಂರಕ್ಷಣೆ ಬಗ್ಗೆ ಹಲವಾರು ವೇದಿಕೆಗಳಲ್ಲಿ ಮಾಹಿತಿ ಕೊಡ್ತಾ ಇದ್ದೀವಿ. ಹೀಗಾಗಿ ಏನಾಗ್ತಾ ಇದೆ, ರೈತರುಗಳು ಮಣ್ಣಿನ ಟೆಸ್ಟನ್ನು ಪರೀಕ್ಷೆ ಮಾಡಿಸ್ಲಿಕ್ಕೆ ಹೆಚ್ಚು ಒಂದು ಆಸಕ್ತಿ ತೋರಿಸ್ತಾ ಇದ್ದಾರೆ. ಸಬ್ಸಿಡಿ ಇದೆ, ಅದಕ್ಕೋಸ್ಕರ ತೋಟಗಾರಿಕೆ ಇಲಾಖೆಯವರು ನೀವು ಮಣ್ಣು ಪರೀಕ್ಷೆಯನ್ನು ಕಡ್ಡಾಯ, ಯಾವ ಪೋಷಕಾಂಶಗಳು ಕಡಿಮೆ ಇದೆ ಅಥವಾ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ. ಯಾವ ಪೋಷಕಾಂಶಗಳು ಕಡಿಮೆ ಇದೆ ಅದು ತಕ್ಕನಾಗಿ ನಾವು ಪೋಷಕಾಂಶಗಳ ಒಂದು ಶಿಫಾರಸನ್ನು ಮಾಡ್ತಾ ಇರ್ತಾರೆ, ಒಂದಲ್ಲ ಒಂದು ವಿಷಯಕ್ಕೆ ಬರ್ತಾ ಇರ್ತಾರೆ. ಇತ್ತೀಚೆಗಂತೂ ಹಲವಾರು ರೈತರು ಕೃಷಿ ವಿಜ್ಞಾನ ಕೃಷಿಗೆ ಹೆಚ್ಚು ಉತ್ತೇಜನ ಕೊಡ್ತಾ ಇದ್ದಾರೆ ಮತ್ತು ಹಲವಾರು ಯೋಜನೆಗಳನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರು ನೆಲೆಸಿದ್ದಾರೆ ಮತ್ತು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಸೊ ಅಂಥ ಕೃಷಿಕರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಬರ್ತಾರೆ, ಇವರು ಸಹ ಉತ್ತೇಜನ ಗೊಂಡಿದ್ದಾರೆ. ಅದರಲ್ಲಿ ಸುಮಾರು ಮಲ್ಲಿಗೆ ಕೃಷಿ ಮಾಡ್ತಾ ಇದ್ದೀವಿ ನಾವು, ಇರ್ಬೋದು ಭಟ್ಕಳ ಮಲ್ಲಿಗೆ ಇರ್ಬೋದು, ಎಲ್ಲ ಬೇರೆ ಬೇರೆ ತಳಿಗಳ ಒಂದು ಮಲ್ಲಿಗೆ ಕೃಷಿಯ ಪ್ಲಾಟನ್ನು ನಾವು ಮೇಂಟೈನ್ ಮಾಡ್ತಾಯಿದ್ವಿ. ಅದರ ಜೊತೆಗೆ ಹಂದಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹೈನುಗಾರಿಕೆ ಘಟಕಗಳನ್ನು ಸಹ ಮೇಂಟೈನ್ ಮಾಡ್ತೀವಿ. ಮತ್ತು ಎರೆಹುಳು ಘಟಕ ಏನಂತಂದರೆ, ಈಗ ಕೃಷಿಕರು ಹೆಚ್ಚು ಸಾವಯವ ಕೃಷಿ ಕಡೆ ಹೆಚ್ಚು ಒಲವು ಅಂತಂದರೆ, ಈ ಎರೆಹುಳು ಕೃಷಿ ಮಾಡಲಿಕ್ಕೆ ಬೇಕಾದಂಥ ಒಂದು ಏನು ಎರೆಹುಳು ಏನಿದೆ, ಮತ್ತು ಒಂದು ಕಡಬದಲ್ಲಿ ರಾಮಕುಂಜ ಅಂತಿದೆ. ಕೋವಿಡ್ ಬಂದಾಗ ಅವರು ಕಡಬ ರಾಮಕುಂಜಗಲ್ಲಿ ಬಂದು ಅಲ್ಲಿ ಸೆಟ್ಲಾದರು. ಸೆಟ್ಲಾದಾಗ ಏನು ಮಾಡಬೇಕು ನಮ್ಗೆ ಉದ್ಯೋಗಕ್ಕೋಸ್ಕರ ಅಂತ ಮಾಡಿದಾಗ ಅವರು ನಮ್ಮಲ್ಲಿ ಬಂದು ತರಬೇತಿ ಪಡ್ಕೊಂಡ್ರು ಎರೆಹುಳು ಕೃಷಿ ಬಗ್ಗೆ, ಮಾರಾಟ ಮಾಡಿ ಅವರಿಗೆ ಒಂದು ಆದಾಯ ಸಿಕ್ತು. ಈಗ ಏನು ಮಾಡ್ತಾಯಿದ್ದಾರೆ, ಮೊದಲು ಅವ್ರದ್ರಿಂದ 25 ಘಟಕಗಳನ್ನು ಪ್ರಾರಂಭ ಮಾಡಿ ಅದನ್ನು ಒಂದು ಉದ್ಯಮಕ್ಕೆ ತಗೊಂಡಿದ್ದಾರೆ. ಅದರ ಜೊತೆ ನಮ್ಮಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಬಂದರೆ ಭತ್ತದ ಕೃಷಿಯ ಒಂದು ತಾಕುಗಳನ್ನು ಸಹ ನಾವು ಮೇಂಟೈನ್ ಮಾಡಿದ್ದೀವಿ. ಅದಕ್ಕೆ ಪ್ರಮುಖ ಕಾರಣ ಸೂಕ್ತವಾದ ಒಂದು ಭತ್ತ ತಳಿ ಸಿಗ್ತಾ ಇಲ್ಲ, ಮತ್ತು ನೆರೆಯ ಒಂದು ಸಮಸ್ಯೆ. ಒಂದು ಭತ್ತ ತಳಿ ಅಂದರೆ ಸಹ್ಯಾದ್ರಿ ಪಂಚಮುಖಿ ಅನ್ನೋದನ್ನು ನಾವು ಬ್ರಹ್ಮಾವರದಿಂದ ಬೀಜವನ್ನು ಪಡೆದುಕೊಂಡು ಬೆಳೀತಾ ಇದ್ದಾರೆ. ಮತ್ತು ರೈತರಿಗೆ ನಾವು ಸಾಮಾನ್ಯವಾಗಿ ರೈತರ ಸರ್ ಹೇಳ್ತಿದ್ರು, ನಮಗೆ ರಬಿ ಸೀಸನಲ್ಲಿ ಅಂದರೆ ಮಳೆಗಾಲದ ನಂತರದ ಒಂದು ಸೀಸನಲ್ಲಿ ಒಂದು ಈ ವರ್ಷ ಒಂದು ಸಹ್ಯಾದ್ರಿ ಕೆಂಪು ಮುಕ್ತಿ ಅಂತ ಆ ಒಂದು ತಳಿ ಒಂದು ಕ್ಷೇತ್ರೋತ್ಸವ ಸಹ ಅದನ್ನು ಮಾಡಿದ್ದೀವಿ. ಮತ್ತು ರೈತರ ಒಂದು ಕ್ಷೇತ್ರಗಳಲ್ಲೂ ಸಹ ರೈತರಿಗೂ ಕೊಟ್ಟು ಅಲ್ಲೂ ಒಂದು ಉತ್ತಮ ಫಲಿತಾಂಶ ಕೊಟ್ಟಿದೆ. ಮತ್ತು ಇನ್ನೊಂದು ಅಜೋಲ್ಲಾ ಒಂದು ಘಟಕವನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ, ಯಾಕಂದರೆ ಅದರಿಂದ ಒಂದು ರೈತರಿಗೆ ಸಿಗ್ತಕ್ಕಂಥ ಆದಾಯನೂ ಕಡಿಮೆ. ಸೊ ಅದರಿಂದ ಈ ಅಜೋಲಾನ ನಾವು ಕಡಿಮೆ ಆಗುತ್ತೆ. ಸೊ ಅದ್ರ ಜೊತೆಗೆ ರೈತರು ಸಹ ಅದನ್ನು ನಮ್ಮ ಅಜೋಲಾನ ನಮ್ಮಲ್ಲಿ ಬಂದು ತೆಗೆದುಕೊಂಡು ಹೋಗಿ ಈ ಭತ್ತದ ಕೃಷಿಯಲ್ಲಿ ಅದನ್ನು ಆಗ್ತದೆ. ಯಾಕಂದರೆ ಇದನ್ನು ಭತ್ತದ ಕೃಷಿಯಲ್ಲಿ ಆಗ್ತಾಗ ಏನಾಗ್ತದೆ, ಒಂದು ಕಡಿಮೆ ಖರ್ಚಿನಲ್ಲಿ ನಮ್ಮ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ, ಇಳುವರಿ ಜಾಸ್ತಿ ಕೊಡುತ್ತೆ. ಪಬ್ಲಿಕೇಷನ್ಸ್, ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಹಲವಾರು ನಾವು ಪತ್ರಿಕೆಗಳನ್ನು ಹೊರತರ್ತೇವೆ. ಯಾಕಂದರೆ ನಾವು ದೂರದ ಊರಿಗೆ ಹೋಗಿ ಸೊ ಅವ್ರಿಗೆ ಒಂದು ರೆಫರೆನ್ಸ್ ಆಗಿ ಕಾಪಿಯಾಗಿ ನಾವು ಒಂದು ವಿಸ್ತರಣಾ ಆಸ್ತಿಪತ್ರಿಕೆಗಳನ್ನು ಅವ್ರಿಗೆ ಕೊಡ್ತೀವಿ. ನಮ್ಮಲ್ಲಿ ಹಲವಾರು ವಿಷಯಗಳ ಬಗ್ಗೆ ಸಾಮಾನ್ಯವಾಗಿ ರೈತರ ಸಮಸ್ಯೆಗಳು ಏನಿದೆ, ಕೃಷಿಯಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಅನುಗುಣವಾಗಿ ನಾವು ಒಂದು ಅಲ್ಲಿಂದ ಎಕ್ಸ್ಟೆನ್ಷನ್ ಬುಲೆಟಿನ್ಸು ಹಾಗೆ, ಮತ್ತು ಈ ಒಂದು ಕೋವಿಡ್ ಪೀರಿಯಡಲ್ಲಿ ಈ ICT ಟೂಲ್ಸ್ಗಳು ಅಂತಂದರೆ ಈ ವಾಟ್ಸಾಪ್ ಮತ್ತು ವೆಬ್ಸೈಟು ಇದ್ರ ಮುಖಾಂತರ ನಾವು ರೈತರಿಗೆ ಮಾಹಿತಿಗಳನ್ನು ವಾಟ್ಸಾಪ್ ಮುಖಾಂತರ ಹಂಚಿಕೊಂಡಿದ್ದೀವಿ. ಅದರಲ್ಲಿ ಸುಮಾರು ನಾವು 11 ವಾಟ್ಸಾಪ್ ಗ್ರೂಪ್ಗಳನ್ನು ಮಾಡ್ಕೊಂಡಿದ್ದೀವಿ. ಹಲವಾರು ರೈತರುಗಳು ಈ ಒಂದನ್ನು ಒಂದು ಮಾಡ್ತಾಯಿದ್ದೀವಿ, ಅಂದರೆ ಯಾವುದು ಇದು ಕಿಸಾನ್ ಪೋರ್ಟಲ್ ಅಂತಿದೆ, ಅದರ ಮುಖಾಂತರ ಫೋನ್ ನಂಬರ್ಸ್ ಇದೆ, ಡಾಟಾಬೇಸ್ ಇದೆ. ಆ ಡಾಟಾಬೇಸನ್ನು ಇಟ್ಕೊಂಡು ನಾವು ಮಳೆಗಾಲಕ್ಕೆ ಮತ್ತು ರವಿ ಸೀಸನ್ಗೆ ಅನುಗುಣವಾಗಿ ನಾವು ಕೃಷಿಯಲ್ಲಿ ಬರ್ತಕ್ಕಂಥ ಕೃಷಿಯ ವಿವಿಧ ಬೆಳೆಗಳಲ್ಲಿ ಬರ್ತಕ್ಕಂಥ ಏನು ಸಮಸ್ಯೆ ಇದೆ ಆ ಸೀಸನ್ಗೆ ನಾವು ತಿರುಗೂ ಸಹ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ರಮೇಶ್ ಅವರೀಗ ಈ ಬಾನುಲಿ ಸರಣಿ ಕಾರ್ಯಕ್ರಮದ ಬಗ್ಗೆ ಒಂದು ಸಂಕ ಅವರನ್ನು ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಕರೆಸಿ ಒಂದು ಬಾನುಲಿ ಸರಣಿಗಳನ್ನು ಮಾಡಬೇಕು ಅಂತ ನಾವು ಇಚ್ಛೆ ಮಾಡೋದು. ಯಾಕೆಂತಂದರೆ ರೈತರಿಗೆ ಅಗತ್ಯವಾದ ಒಂದು ಕೃಷಿ ಮಾಹಿತಿ ಹೋಗಿ ಇಲ್ಲಿ ನಾವು ಏನು ಮಾಡಿದ್ದೀವಿ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ವಿಜ್ಞಾನಿಗಳ ಜೊತೆ ಒಂದು ಚರ್ಚೆ ಮಾಡಿ ಎಲ್ಲ ವಿಜ್ಞಾನಿಗಳು ಸೇರಿ ಅವರ ಒಂದು ವಿಷಯ ತಜ್ಞತೆ ಅವರ ಒಂದು ವಿಷಯ ತಜ್ಞತೆಗೆ ಅನುಗುಣವಾಗಿ ನಾವು ಬೇರೆ ಬೇರೆ ವಿಷಯಗಳ ಬಗ್ಗೆ ಒಂದು ಮಾಹಿತಿ ಕೊಡ್ತಾ ಮಣ್ಣು ವಿಜ್ಞಾನಿ ಇದ್ದಾರೆ. ಸೊ ಅವ್ರ ಮುಖಾಂತರ ಒಂದು ಸಾಯಿಲ್ ಟೆಸ್ಟಿಂಗ್ ಬಗ್ಗೆ, ಅಲ್ಲಿಂದ ಬರ್ತಾ ಕೃಷಿ ಹೊಂಡಗಳಲ್ಲಿ ಮೀನು ಸಾಕ ಪೀಡೆ ನಿರ್ವಹಣೆ ಬಗ್ಗೆ, ಮತ್ತು ಆಫ್ರಿಕನ್ ಬಸವನ ಉಳಿವಿನ ಒಂದು ನಿರ್ವಹಣೆ ಬಗ್ಗೆ, ಅಲ್ಲಿಂದ ಮೇವಿನ ಗೊಬ್ಬರದ ಒಂದು ಕೃಷಿಯ ಬಗ್ಗೆ, ಅಲ್ಲಿಂದ ಸಮಗ್ರ ಪೋಷಕಾಣಿಕೆ ಹಂದಿ ಸಾಕಾಣಿಕೆ ಇನ್ನು ಹತ್ತು ಹಲವಾರು ವಿಷಯಗಳನ್ನು ನಾವು ಈ ಬಾನುಲಿ ಸರಣಿಯಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವಿವಿಧ ವಿಜ್ಞಾನಿಗಳನ್ನು ತಾವು ಭೇಟಿ ಮಾಡ್ಬೋದು ಫೋನಿನ ಮುಖಾಂತರ, ಇಲ್ಲ ಅಂದರೆ ತಾವು ಖುದ್ದಾಗಿ ಕಚೇರಿಗೆ ಬಂದು ಮಾಡಿ ಅದಕ್ಕೆ ಅಗತ್ಯತಿರ್ತಕ್ಕಂಥ ಪರಿಹಾರವನ್ನು ತಾವು ಇಲ್ಲಿ ಕಂಡುಕೊಂಡು ಹೋಗ್ಬೋದು. ನಂತರ ಈ ಒಂದು ಸರಣಿ ಕಾರ್ಯಕ್ರಮದ ಮುಖಾಂತರ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಿಸಿದಂತೆ ಹಾಗೆ ನಮ್ಮ ಕೇಳುಗರಿಗೆ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಮಾಡಿಸಿ. ಆಯುಷ್ಮಾನ್ ಕಾರ್ಡ್ಗಳನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಿಂದ ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಉಚಿತವಾಗಿ ಪಡೆಯಿರಿ. ಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ ಔರ್ 60 ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ ಸಕತೆ ಹೈ 18-40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೆ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ. ಸುಮಿತ್ರ ಅವರು ಹಾಡಿರುವ ವಿಜಯ ನರಸಿಂಹ ಅವರ ಭಕ್ತಿ ರಚನೆ. ರೋಹನ್ ಕಾಗಿಜಾರಿ ವಂದಿಪೆ ನಿನ್ನ ವಜ್ರುಮ ಜಯ ಹನುಮ ಜಯ ಹನುಮ ಜಯ ಜಯ ಹನುಮ ಜಯ ಹನುಮ ಉಸಿರುಸಿರಲ್ಲೂ ರಾಮನ ನಾಮ ಜಪಿಸಿದ ಗುಣಮಣಿ ಹೇ ಹನುಮ ಅಲ್ಲೂ ರಾಮನ ನಾಮ ಜಪಿಸಿದ ಗುಣಮಣಿ ಹೇ ಹನುಮ ಎದೆಯಲ್ಲಿ ಸೀತೆ ಆಂಜನೇಯ ಅಂಜನ ತನಯ ನಮ್ಮನು ಕಾಯೋ ಮಹನೀಯ ಜಯ ಹನುಮ ತಗೊಂಡ್ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೀಲುಗಳಲ್ಲಿ ನೋವಿದೆ? ಇದು ಚಿಕ್ಕುಂಗುನಿ ಇರಬಹುದು. ಹೌದು, ಚಿಕುನ್ಗುನ್ಯಾ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು. ಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ